ಆದ ಕಾರಣ ಆ ನೀರಿಗೆ ಎಷ್ಟು ಅಡಿಯಲ್ಲಿ ನೀರಿದೆ, ಎಷ್ಟು ಅಡಿ ಮೇಲೆ ಹೋಗಬೇಕು, ಎಷ್ಟು ಲೋಡ್ ಕೊಡಬೇಕು, ಅದಕ್ಕೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಬೇಕು. ಸ್ಟೇಜನ್ನು ಮತ್ತು ಎಸ್ ಪಿ ಅನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈಗ 5 HP, 6 stage, 8 stage, ಆ ನೀರಿಗೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಈ ಸ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಏನು ತೊಂದರೆಗಳು? ಏನಿಲ್ಲ, ಒಂದು ಸ್ಟೇಜ್ ಅಂತ ಹೇಳಿದರೆ ಒಂದು ಸ್ಟೇಜ್ ಅಂತೇಳಿ 30 ಪ್ರೆಷರ್ ಮೂವತ್ತಡಿ ಮೇಲಕ್ಕೆ ಅದು ಕೊಂಡೋಗ್ತದೆ, ಮತ್ತೆ 30 ಇನ್ನೊಂದು ಸ್ಟೇಜ್ ಕೊಂಡೋಗ್ತದೆ. ಅದೇ ರೀತಿ 6 stage ಅಂತಾದರೆ 180 ಅದು ಅದರ ಪುಲ್ಲಿಂಗ್ ಕೆಪಾಸಿಟಿ ಇರ್ತದೆ. ಹಾಗೆ ಆ ಸ್ಟೇಜ್ ಸೆಲೆಕ್ಟ್ ಮಾಡುವಾಗ ಎಷ್ಟು ಅಡಿ ಒತ್ತಡ ಕೊಡಬೇಕು, ನಾವೀಗ ಎಷ್ಟು ಹೆಡ್ ಸಿಗ್ತದೆ ಅದಕ್ಕೆ ಅಂತೇಳಿ ನೋಡ್ಕೊಳ್ಬೇಕು. ಯಾಕಂತೇಳಿದ್ರೆ ಈಗ ಈ ವರ್ಟಿಕಲ್ ಆಗಿ ಹೋಗುವಾಗ ಅಥವಾ ಹೊರಿಜೆಂಟಲ್ ಆಗಿ ಹೋಗುವಾಗ 10 ಉದ್ದಕ್ಕೆ 1 ಹೆಡ್ ಸಿಗ್ತದೆ. 10 ಈಗ ಲೆವೆಲ್ ಪ್ರದೇಶದಲ್ಲಿ ಒಂದು ಪೈಪ್ ಲೈನ್ ಕೊಂಡೋಗುವಾಗ 10 ದೂರಕ್ಕೆ 1 ಹೆಡ್ ಸಿಗ್ತದೆ ಅದಕ್ಕೆ. ಆವಾಗ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 100 ಅಂತಂದರೆ 10 ಅಲ್ಲಿ ಹೆಡ್ ಸಿಕ್ಕಿತ್ತು, ಹಾಗೆ 100 ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅಲ್ಲಿ 10 ನಾವು ಲೆಕ್ಕಕ್ಕೆ ತಗೊಳ್ಳೋದು. ಆ ರೀತಿ ಸೆಲೆಕ್ಟ್ ಮಾಡಿ ನಾವು ಸ್ಟೇಜನ್ನು ಸ್ಟೇಜ್ ಪಂಪ್ಗಳನ್ನು ನಾವು ಅದಕ್ಕೆ ಬೋರಲ್ಲಿ ಇಳಿಸಬೇಕು. ಇಲ್ಲದಿದ್ದರೆ ಒಂದು ವೇಳೆ ಇದು ಲೆಕ್ಕ ಮಾಡಿದ್ದು ಕಡಿಮೆ ಆದರೆ ಹೆಚ್ಚಾದರೆ ಏನು ತೊಂದರೆಗಳು? ಈಗ ಸ್ಟೇಜ್ ಕಡಿಮೆ ಆಯಿತು ಅಂತಾದರೆ ನೀರು ಬರುವುದಿಲ್ಲ. ಯಾಕಂದರೆ ಅಲ್ಲಿ ಅದಕ್ಕೆ ತಕ್ಕಷ್ಟು ನೀರು ಹೊರಗೆ ದುಡ್ಡುವಷ್ಟು ಈ ಪಂಪೇಜ್ ಕೆಪಾಸಿಟಿ ಇರುವುದಿಲ್ಲ. ಇನ್ನು ಸ್ಟೇಜ್ ಕಡಿಮೆ ಆಯಿತು ಅಂತಾದರೆ ಒಮ್ಮೆಲೆ ನೀರು ಹೊರಗೆ ಬರ್ತದೆ, ನೀರು ಖಾಲಿ ಆಗ್ತದೆ. ಅಂತ ಕರೆಕ್ಟ್ ಆ ಬೋರಲ್ಲಿ ಸೂಟ್ ಆಗಬೇಕು. ಅದು ಸೂಟ್ ಆಗಬೇಕಾದ್ರೆ ಅದನ್ನು ಬೋರ್ವೆಲ್ ಮಾಡುವಾಗ ಅದರ ನೀರಿನ ಯಾವ ಪ್ರಮಾಣ ನೀರು ಹೊರಗೆ ಡ್ರಿಲ್ಲಿಂಗ್ ಆಗುವ ಯಾವ ಪ್ರಮಾಣ ನೀರು ಹೊರಗೆ ಬಂದಿದೆ ಅದಕ್ಕೆ ಅನುಗುಣವಾಗಿ ನಾವು ಸೆಟ್ ಮಾಡಲಿಕ್ಕೆ ಆಗ್ತದೆ, ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಒಂದು ಸಲ ಸೆಲೆಕ್ಟ್ ಮಾಡಿದ್ದು ಮತ್ತೆ ಚೇಂಜ್ ಮಾಡಬೇಕಾಗ್ತದೆ? ಆಗ್ತದೆ, ಆಗ್ತದಪ್ಪ. ಬೋರ್ವೆಲಲ್ಲಿ 1 ವರ್ಷ 2 ವರ್ಷ 3 ವರ್ಷ ನೀರು ಕ್ರಮೇಣ ಕಡಿಮೆ ಆಗ್ತದೆ. ಕಡಿಮೆ ಆಗುವಾಗ ಆಟೋಮೆಟಿಕ್ ಒಂದು ಪಂಪಿನ ಸ್ಟೇಜನ್ನು ಜಾಸ್ತಿ ಮಾಡಬೇಕಾಗ್ತದೆ, ಕಡಿಮೆ ಅಲ್ಲ ಜಾಸ್ತಿ ಮಾಡಬೇಕಾಗ್ತದೆ. ಅಲ್ಲದಿದ್ದರೆ ಬೇರೆ ಬೋರ್ವೆಲ್ಲೇ ತೆಗೆಯೋ ಪರಿಸ್ಥಿತಿ ಬಂದಿದೆ. ನಾನು 30 ತೆಗೆದವ, ನನಗೆ ಈ ಅನುಭವ ಬೇಕಷ್ಟಾಗಿದೆ. ಅದು ಸರಿ. ಹಾಗೆ ಈಗ ಮುಖ್ಯವಾಗಿ ನೀವು 30 ತೆಗೆದಿರಿ ಅಂತ ಹೇಳಿದ್ರಿ. ಬೋರ್ವೆಲ್ ತೆಗೆಯೋದ್ರ ಒಂದು ತೆಗೆದು ಇನ್ನೊಂದು ತೆಗೆದ್ರೆ ಆ ನೀರಿನ ಇದರಲ್ಲಿ ಹತ್ರ ಇದ್ರೆ ಸಿಗುವುದಿಲ್ಲ ಅಂತ ಒಂದು ಉಂಟು? ಹಾಗೆಂತ ಇಲ್ಲ, ಹಾಗೇನಿಲ್ಲ. ಅದು ನಾನು 5 ಗ್ಯಾಪಲ್ಲಿ ನೀರು ಬೋರ್ವೆಲ್ ತೆಗೆದು ಆ ಬೋರ್ವೆಲ್ ನೀರಿರೋ ಬೋರ್ವೆಲ್ಗೂ ಹೊಸ ಬೋರ್ವೆಲ್ ಕನೆಕ್ಷನ್ ಇಲ್ಲದಂಥ ಬೋರ್ವೆಲ್ ಇದೆ ನನ್ನ ಹತ್ರ. ಆ ರೀತಿ ಏನು ಇರೋದಿಲ್ಲ. ನೀರಿನ ಸೆಲೆ ಯಾವ ರೂಪ ರೂಟಲ್ಲಿ ಹೋಗಿದೆ ಹಾಗೆ ಸಿಕ್ಕುವುದು ಅದು. ಯಾಕೆ ಅಕಸ್ಮಾತ್ ಬೈ ಈಗ ಆ ರೂಟಲ್ಲೇ ಅದೇ ರೂಟಲ್ಲಿ ಇನ್ನೊಬ್ಬ ಎಲ್ಲಿಯೋ ದೂರದಲ್ಲಿ 1 ದೂರ ಇರಲಿಕ್ಕೂ ಸಾಕದು. ಅಲ್ಲಿ ಅವನು ಬೋರ್ವೆಲ್ ತೆಗೆದ್ರೆ ಇವನ ಬೋರ್ವೆಲ್ ನೀರು ಕಡಿಮೆ ಆಗುವ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಪಕ್ಕದಲ್ಲೇ 5 ಗ್ಯಾಪಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲದಂಥ ಅವಕಾಶಗಳು ಇದೆ. ಈಗ ಬೋರ್ವೆಲ್ ತೆಗೆಯುವಾಗ ಒಂದು ಸರ್ವೆ ಮಾಡಬೇಕಾಗ್ತದೆ? ಹೇಗೆ ಸರ್ವೆ ಮಾಡ್ತಾರೆ? ಸರ್ವೆ ನಾವು ಮಾಡೋದು ಯಾಕಂತ ಹೇಳಿದರೆ ನೀರು ಸಿಕ್ಕದಿದ್ದರೆ ಸರ್ವೆ ಮಾಡಿದವನು ಬೈಲಿಕ್ಕೆ ಅಷ್ಟೇ. ನೀರು ಸಿಕ್ಕುದೆಲ್ಲ ಅವನ ಯೋಗವೇ. ಮತ್ತು ಕರೆಕ್ಟಾಗಿ 100% ಸರ್ವೆ ಮಾಡುವಂಥ ಮೆಷಿನ್ಗಳು ನನಗೆ ಕಂಡಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಎಲ್ಲ ಮೆಷಿನ್ಗಳು ನೋಡಿದ್ದೇನೆ, ಇನ್ನು ಕೋಲ್ ಹಿಡಿಯೋರು ನೋಡಿದ್ದೇನೆ, ಚೈನಾ ಅಡಿಸೋರು ನೋಡಿದ್ದೇನೆ, ಎಲ್ಲರೂ ನೋಡಿದ್ದೇನೆ. ಚೈನಾ ಅಡಿಸೋರು ನೀರು ಸಿಕ್ಕಿದೆ, ಸಿಕ್ಕದ್ದು ಇದೆ. ಇನ್ನು ಎಲೆಕ್ಟ್ರಾನಿಕ್ ಮಾಧ್ಯಮ ಇದರಲ್ಲಿ ಮೆಷಿನ್ಗಳ ಮೂಲಕ ಪಾಯಿಂಟ್ ನೋಡಿದ್ದಿದೆ, ನೀರು ಸಿಕ್ಕಿದ್ದಿದೆ, ಸಿಕ್ಕದ್ದು ಇದೆ. ಹಾಗಾದ್ರೆ ಯಾವುದನ್ನು ನನಗೆ ಭರವಸೆ ಇಲ್ಲ. ಅಂತ ಯೋಗ ಇದ್ದರೆ ಸಿಗ್ತದೆ, ಯೋಗ ಇಲ್ಲದೆ ನೀರು ಸಿಕ್ಕುವುದಿಲ್ಲ. ಅಷ್ಟೇ ನನಗೆ ಹೇಳ್ಬೋದಷ್ಟೇ. ಈಗ ಈ ಪಂಪ್ಗಳ ಬಗ್ಗೆ ಹೇಳಿದ್ರೆ ಸಬ್ಮರ್ಸಿಬಲ್ ಪಂಪ್ಗಳನ್ನೇ ಉಪಯೋಗಿಸುವುದು ಒಳ್ಳೆಯದಾ ಹೇಗೆ? ಅಲ್ಲ, ಬೋರ್ವೆಲ್ಗೆ ಸಬ್ಮರ್ಸಿಬಲ್ ಪಂಪೇ ಬೆಟರ್. ಬೇರೆ ರೂಟೇ ಇಲ್ಲ ಅದಕ್ಕೆ. ಸಬ್ಮರ್ಸಿಬಲ್ ಪಂಪ್ ಬೋರ್ವೆಲ್ಗೆ ಇರುವಂಥದ್ದು. ಅದರಲ್ಲಿ ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಇದೆ. ಅದು ಕೆರೆಗೆ ಟ್ಯಾಂಕಿಗೆ ಹಾಕುವಂಥ ಸಿಸ್ಟಮ್ಗಳು. ಹೌದು, ನಾನು ಹೇಳಿದ್ದು ಕೆರೆ ಮತ್ತು ಟ್ಯಾಂಕಿಯ ಬಗ್ಗೆ ಹೇಳುದಿದ್ರೆ ಕೆರೆಗೆ ನಾವು ಸಬ್ಮರ್ಸಿಬಲ್. ಹೌದು, ಯಾಕಂತೇಳಿದ್ರೆ ಈಗ ಸಬ್ಮರ್ಸಿಬಲ್ ಕೆರೆಗೆ ಹಾಕಿದ್ರೆ ಏನು ಲಾಭ ಅಂತ ಹೇಳಿದ್ರೆ, ಈಗ ಮೊದಲೆಲ್ಲ ಏನು ಅಂತ ಹೇಳಿದ್ರೆ ಅಂದ್ರೆ ಇದು ಕ್ರಾಂತಿ ಯುಗ ನೋಡಿ. ವರ್ಷ ಹೋದ ಹಾಗೆ ಮಾಡೆಲ್ಗಳು ಡಿಸೈನ್ಗಳು ಬದಲಾಗ್ತಾ ಹೋಗ್ತದೆ. ಮೊದಲು ಏನು ಇತ್ತು ಅಂತ ಹೇಳಿದ್ರೆ ಕೆರೆಯ ಕಟ್ಟೆಯ ಮೇಲೆ ಪಂಪ್ ಇಟ್ಟು ಫುಟ್ಬಾಲ್ ಪೈಪ್ ಹಾಕಿ ಇದು ಮಾಡುವಂತಿದ್ದಿತ್ತು. ಅದಕ್ಕೆ ನೀರು ಹೊಯ್ಯುದು, ಅದ್ರಲ್ಲಿ ಫುಟ್ಬಾಲ್ ಪೈಪಲ್ಲಿ ನೀರು ನಿಲ್ಲುವುದಿಲ್ಲ, ಸೆಗಣಿ ಹಾಕುದು, ಹೇಗೆ ಏನೆಲ್ಲ ಸರ್ಕಸ್ ನಾವು ಮಾಡ್ತಾ ಇದ್ದೇವೆ. ಈಗ ನೀರು ಹಾಕೋ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ನೀರು ಪಂಪೇ ನೀರಿನೊಳಗೆ ಮುಳುಗಿರ್ತದೆ, ನೀರು ಹಾಕೋ ಕೆಲಸವೇ ಇಲ್ಲ. ಅದು ಡ್ರೈನರ್ ರನ್ ಆಗೋ ವಿಷಯವೇ ಇಲ್ಲ. ಎಲ್ಲರೂ ಪಂಪ್ ರನ್ ಆಗಿ ಇವನಿಗೆ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಮರೆತು ಹೋಗಿ ಟ್ಯಾಂಕಿ ಖಾಲಿಯಾಗಿ ಡ್ರೈನ್ ರನ್ ಆಗಬೇಕೆ ಹೊರತು ನೀರು ಟ್ಯಾಂಕಲ್ಲಿ ನೀರಿದ್ದು ನೀರು ಬರುವುದಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಫುಟ್ಬಾಲ್ ಇಲ್ಲ ಅದಕ್ಕೆ, ಯಾವುದು ಸೆಕ್ಷನ್ ಪೈಪ್ ಸೆಕ್ಷನ್ ಇಲ್ಲ ಅದಕ್ಕೆ. ಆದ ಕಾರಣ ಈಗಿನ ಓಪನ್ ವೆಲ್ ಸಬ್ಮರ್ಸಿಬಲ್ ಈಗಿನ ಹೊಸ ಕ್ರಾಂತಿ ಅದು. ಈಗ ಈ ಪಂಪ್ ಅನ್ನುವಂಥದ್ದು ವರ್ಷ ಕಳೆದ ಹಾಗೆ ಅದು ಹೆಚ್ಚು ಹೆಚ್ಚು ಕರೆಂಟನ್ನು ತಗೊಳ್ಳುವಂಥದ್ದು, ಜಾಸ್ತಿ ಇದು ಮಾಡುವಂಥದ್ದು ಇರ್ತದ? ಅದಕ್ಕೆ ಹೇಳುದು ಸವಕಳಿ ಅಂತೇಳಿ. ಅದು ಸ್ವಾಭಾವಿಕ, ಅದು ಅದು ವೈಂಡಿಂಗ್ ವೀಕ್ ಆಗ್ತಾ ಹೋಗ್ತದೆ.

ಪ್ರಭಾವ ಈ ಉಪಯೋಗ ಒಂದು 50-50 ಅಂತ ಹೇಳ್ಬೋದು. ಅದು ಸರಿ. ಈಗ ನೀವು ಸ್ಪ್ರೇಯರನ್ನು ನೀವು ಇದೆ ತಗೊಂಡು ಹೋಗಿ ಇದು ಕರೆಂಟಿನ ಬ್ಯಾಟ್ರಿಯಿಂದ ಕೂಡ ಮಾಡ್ತೀರಿ ಹೇಳಿದ್ರೆ, ಸ್ಪ್ರೇಯರ್ ಅಂತ ಹೇಳಿದ್ರೆ ನೆಲಕ್ಕೆ ಕಳೆನಾಶ ಮಾಡಲಿಕ್ಕೆ ಈಗ ಅಡಿಕೆ ತೋಟದಲ್ಲಿ ಕಳೆಯನ್ನ ತೆಗಿಬೇಕಾದ ಅಗತ್ಯ ಬರ್ತದ? ಹೇಗೆ ಬರ್ತದಪ್ಪ? ಆದ್ರೆ ಅದಕ್ಕೆ ಕಳೆನಾಶಕವನ್ನು ಉಪಯೋಗ ಮಾಡ್ತಾರೆ, ಅದು ರೌಂಡ್ ಅಪ್ ಅಂತ ಹೇಳ್ತಾರೆ. ರೌಂಡ್ ಅಪ್ ಅಂತ ಹೇಳಿದ್ರೆ ಇದು ಒಂದು ಎಂಡೋಸಲ್ಪ ಅಂತ ಹೇಳ್ತಾರಲ್ಲ, ಭಯಂಕರ ವಿಷ ಅದುವೇ. ಆದ್ರೆ ಅದನ್ನ ಮಾಡಬಾರ್ದು, ಅದು ತುಂಬಾ ವಿಷ. ಅದು ಬಿಡುವನಿಗೂ ವಿಷ, ಮತ್ತೆ ಅದು ವಾತಾವರಣದ ಗಾಳಿಯಲ್ಲಿಯೂ ಅದರ ಅಂಶ ಉಳಿತದೆ, ಅಲ್ಲಿ ಇದ್ದವರಿಗೂ ಆಸ್ಪಾಸಿನವರಿಗೂ ವಿಷ, ಒಟ್ಟು ಅದು ಮಣ್ಣಿಗೂ ವಿಷವೇ. ಮಣ್ಣಲ್ಲಿರುವ ಒಳ್ಳೊಳ್ಳೆ ಜೀವಿಗಳು ಸತ್ತೋಗುವಂತ ಅವಕಾಶ ಇರ್ತದೆ. ಆದಷ್ಟು ವೀಡ್ ಕಟ್ಟರಲ್ಲಿ ಮೆಷಿನಲ್ಲಿ ತೆಗೆಯೋದು ಬೆಟರ್, ತೆಗೆದ್ರೆ ಒಳ್ಳೇದು. ವೀಡ್ ಕಟ್ಟರಲ್ಲಿ ತೋಟದ ಮಧ್ಯೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಹೌದಾ? ಹಾಗೇನಿಲ್ಲ, ತೆಗಿಬಹುದು, ಏನು ತೊಂದರೆ ಇಲ್ಲ. ವೀಡ್ ಕಟ್ಟರಲ್ಲಿ ತುಂಬಾ ಡಿಸೈನ್ಗಳು ಬಂದಿವೆ ಈಗ. ಕೂತ್ಕೊಂಡು ಬಿಡುವಂತ ವೀಡ್ ಕಟ್ಟರ್ಗಳು ಇದೆ, ಈಗ ಕೈಯಲ್ಲಿ ಬಿಡುವಂತದ್ದು ಇದೆ, ಸೈಕಲ್ ಟೈಪಿನ ಗಾಲಿಗಳಿರುವಂತ ವೀಡ್ ಕಟ್ಟರ್ ಬಂದಿದೆ. ಇಲ್ಲ, ಆರಾಮದಲ್ಲಿ ತೆಗಿಬಹುದು. ಮತ್ತೆ ವೀಡ್ ಹುಲ್ಲು ತೆಗಿಲಿಕ್ಕೆ ಅಂತಲೇ ಒಂದು ಸಮುದಾಯ ತಯಾರಾಗಿದೆ ಈಗ. ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಅವರು ಗಂಟೆ ಲೆಕ್ಕದಲ್ಲಿ, ಗಂಟೆಗೆ ಬಾಡಿಗೆ ಲೆಕ್ಕದಲ್ಲಿ ಅವರು ಪೆಟ್ರೋಲ್ ಎಲ್ಲ, ಪೆಟ್ರೋಲು ಅದರ ಲೇಬರ್ ಎಲ್ಲ ಸೇರಿಸಿ ಏನೋ ಒಂದು ಫಿಕ್ಸ್ ಮಾಡ್ತಾರೆ ಅವರು. ಅವ್ರ ಹತ್ರ ತೆಗಿಸ್ಲಿಕ್ಕಾಗ್ತದೆ. ಅಂಥವ್ರಿಗೆ ಬೇಕಾದ ಜನ ಇದ್ದಾರೆ. ಅವಾಗ ಏನಾಗ್ತದೆ, ಕೃಷಿಯಲ್ಲಿ ಒಬ್ಬ ಕಳೆ ತೆಗೆಯುವಂಥ ಉದ್ಯೋಗ ಒಂದು ಸೃಷ್ಟಿಯಾಗಿದೆ. ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಈಗ ಬೇರೆ ಬೇರೆ ರೀತಿಯ ಒಂದು ಗುಂಪುಗಳು ಈಗ ಕೃಷಿಯಲ್ಲಿ ಬಂದಿದ್ದಾವೆ. ಹೌದು, ನೀವು ಇವರನ್ನೆಲ್ಲ ಉಪಯೋಗಿಸ್ತಿದ್ದೀರಾ? ಹೌದು. ಯಾವ್ಯಾವ ಇದು ಕಳೆನ ತೆಗಿಲಿಕ್ಕೆ ನಾನು ವೀಡ್ ಕಟ್ಟರ್ ಬಾಡಿಗೆ ಮಿಷಿನ್ ಅಂತ ಯೂಸ್ ಮಾಡ್ತೇನೆ, ಅಥವಾ ಅವ್ರು ಸಿಕ್ಕದಿದ್ದು ನನ್ನ ಹತ್ರ ಮಿಷಿನ್ ಇದೆ, ಒಂದೊಂದ್ಸಲ ನನ್ನ ಕೆಲಸವ್ರ ಹತ್ರ ನಾನು ಹೊಡಿಸ್ತೇನೆ. ಇನ್ನು ತೆಂಗಿನ ಮರಕ್ಕೆ ಹತ್ತಲಿಕ್ಕೂ ಹಾಗೆ, ತೆಂಗಿನಕಾಯಿ ತೆಗಿಲಿಕ್ಕೂ ಈಗ ಒಂದು ಟೀಮ್ ರೆಡಿಯಾಗಿದೆ, ಅಡಿಗೆ ತೆಗಿಲಿಕ್ಕೂ ಒಂದು ಟೀಮ್ ರೆಡಿಯಾಗಿದೆ. ಅದು ಪಿಂಗಾರ ಅಂತೇಳಿ ವಿಟ್ಲದಲ್ಲಿ ಒಂದು ಸಂಸ್ಥೆ ಇದೆ. ಅವರು ತೆಂಗಿನಕಾಯಿ ಮತ್ತೆ ಅಡಿಕೆ ತೆಗೆಯುವಂತ ಮತ್ತೆ ಔಷಧಿ ಹೊಡಿಲಿಕ್ಕೆ ಕೂಡ ಒಂದು 10-40 ಜನರ ಒಂದು ಟೀಮ್ ರೆಡಿ ಮಾಡಿದ್ದಾರೆ ಅವರು. ಅದ್ಭುತ. ಅವರು ನೆಕ್ಸ್ಟ್ ಕೆಂಪದ ರೀತಿಯಲ್ಲಿ ಅವರು ಮುಂದುವರಿಯುವ ಲಕ್ಷಣ ಅವರ ಎಲ್ಲವೂ ಆ ಸಂಸ್ಥೆಯಲ್ಲಿ ಕಾಣ್ತಾ ಇದೆ. ರೈತರಿಗೆ ಏನು ಅಗತ್ಯ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅವರು. ಆದ ಕಾರಣ ಇನ್ನು ಕೃಷಿಕ ತುಂಬಾ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಅವನೇನು ಅವ್ರಿಗೊಂದು ಫೋನ್ ಮಾಡಿ ಹೇಳಿದ್ರೆ ಆಯ್ತು, ಅವನ ಸರಿ ಬರೋ ಅವ್ರು ಬರ್ತಾರೆ, ಬರ್ತಾರೆ, ಅವ್ರು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅದು ಅಡಿಕೆ ತೆಂಗು ಎಲ್ಲ? ಹೌದು, ಅಡಿಕೆ ತೆಗಿಲಿಕ್ಕೂ ಬರ್ತಾರೆ, ತೆಂಗು ತೆಗಿಲಿಕ್ಕೆ ಬರ್ತಾರೆ, ಸ್ಪ್ರೇ ಮಾಡ್ಲಿಕ್ಕೂ ಬರ್ತಾರೆ. ಅದರ ಜೊತೆ ಈಗ ನೀವು ಕಳೆ ತೆಗೆಯುವಂತಹ ತಂಡಗಳು ಅದು ಇದೆ, ಅದು ಅವ್ರ ಹತ್ರ ಇದೆ, ಅವ್ರ ಹತ್ರ ಇದೆ, ಹೊರಗಡೆ ಇದ್ದಾರೆ ಅಂತ ಹೇಳಿದ್ರೆ. ಕೃಷಿಗೆ ಪೂರಕವಾದಂತಹ ಉಪಕರಣಗಳನ್ನ ನಾವು ಬಳಸಬೇಕಾದ್ರೆ ಈ ತರದ ತಂಡಗಳನ್ನು ಕೂಡ ನೇರವಾಗಿ ಬಳಸಬಹುದು. ಒಟ್ಟಾರೆಯಾಗಿ ನಾವು ಹೇಳುದಿದ್ರೆ ಈಗ ನಮ್ಮ ಮನೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಯಾವ್ಯಾವ ಉಪಕರಣಗಳು ಮುಖ್ಯವಾಗಿ ಬೇಕಾಗ್ತದೆ? ಒಂದು ಕೃಷಿಗೆ ಸಂಬಂಧಪಟ್ಟದ್ದು, ಒಂದು ಈಗ ಲೇಬರ್ ತುಂಬ ಕಡಿಮೆ ಇರುವ ಕಾರಣ ಒಂದು ಯಾಂತ್ರೀಕೃತ ಕೈಗಾಡಿ ಇದ್ರೆ ಒಳ್ಳೇದು. ಯಾಂತ್ರೀಕೃತ ಅದು ಇದ್ರೆ ಅವನಿಗೆ ಸ್ವಲ್ಪ ಲೇಬರ್ ಉಳಿತದೆ. ಆಮೇಲೆ ಹುಲ್ಲು ತೆಗೆಯುವಂಥದ್ದು, ಅಲ್ಲಿ ಮನೆಯಲ್ಲಿ ಯಾರು ಮಾಡುವಂಥವ್ರು ಇಲ್ಲ ಅಂತ ಹೇಳಿದ್ರೆ ಮಿಷಿನ್ ಸುಮ್ಮನೆ ಅಟ್ಟದಲ್ಲಿ ಇಡುವಂಥ ಪರಿಸ್ಥಿತಿ ಆಗ್ತಾ ಹೊರತು ಅದನಿಗೆ ಉಪಯೋಗ ಬರೋದಿಲ್ಲ. ಅಂತ ತಗೊಳ್ಳೋದು ಬೇಡ, ಅದನ್ನು ಬಾಡಿಗೆ ತಂದು ತೆಗೆಸಿಕೊಳ್ಳೋದು ಒಳ್ಳೆಯದು. ಇನ್ನು ಔಷಧಿ ಸ್ಪ್ರೇ ಮಾಡಲಿಕ್ಕೆ, ಔಷಧಿ ಸ್ಪ್ರೇ ಮಾಡುವಂಥ ಯಂತ್ರಗಳು ಅವನು ಮನೆಯಲ್ಲಿ ಇಟ್ಕೊಳ್ಳೇಬೇಕು ಅವನು. ಅಥವಾ ಈಗ ಔಷಧಿ ಸ್ಪ್ರೇ ಮಾಡುವ ಟೀಮ್ ಹತ್ರ ಮಿಷಿನ್ ಇರ್ತದೆ, ಅವ್ರದ್ದು ಇದ್ದ ಸಮಸ್ಯೆ ಇಲ್ಲ. ಅವರೇ ಬರ್ತಾರೆ, ಮಿಷಿನ್ ತರ್ತಾರೆ, ಎಲ್ಲ ಬಿಡ್ತಾರೆ, ಹೋಗ್ತಾರೆ. ಅವಾಗ ನಮಗೆ ಮಿಷಿನ್ ಸರ್ವಿಸ್ ಮಾಡುವಂಥ ಮೇಂಟೆನೆನ್ಸ್ ಮಾಡುವಂಥ ಕೆಲಸ ಕೂಡ ಇರೋದಿಲ್ಲ. ಅವಕಾಶ ಇದ್ರೆ ನಾವು ಇಟ್ಕೊಳ್ಬಹುದು, ಇಲ್ಲಂತ ಹೇಳಿದ್ರೆ ಈಗ ಹೊರಗಡೆಯಿಂದಲೂ ಆ ವ್ಯವಸ್ಥೆ ಇದೆ. ಅಡಿಕೆ ಸುಲಿಯುವ ಯಂತ್ರದ ಬಗ್ಗೆ ಹೇಳಿದ್ರಿ, ಈಗ ಚಿಕ್ಕ ಚಿಕ್ಕ ಒಂದು ಹಿಡುವಳಿದಾರರಿಗೂ ಕೂಡ ಈ ಸುಲಿಯುವ ಯಂತ್ರ ಉಪಯೋಗಕ್ಕೆ ಬರ್ಬೋದಾ? ಚಿಕ್ಕ ಹಿಡುವಳಿದಾರರಿಗೆ ಈಗ ಅವರ ಮನೆಯಲ್ಲಿ ಜನ ಇದ್ರೆ ಅವರೇ ಸುಲಿಯೋದು ಬೆಟರ್. ಸ್ವಲ್ಪ ಮಧ್ಯಮ ಕೃಷಿಕನಿಗೆ ಅವನಿಗೆ ಸ್ವಲ್ಪ ಜನ ಇಟ್ಟು ಸುಲಿಸೋದು ಬೆಟರ್. ತುಂಬಾ ಅಡಿಕೆ ಇದ್ದವನಿಗೆ ಮೆಷಿನ್ ಇಟ್ಕೊಳ್ಳೋದು ಬೆಟರ್. ಯಾಕೆಂತ ಹೇಳಿದ್ರೆ ಅವನಿಗೆ ಇಲ್ಲಿ ಅಡಿಕೆ ಸುಲಿಯುವವರು ತಿಂಗಳಗಟ್ಟಲೆ ಇರ್ತಾರೆ, ಅವರನ್ನು ಕಾಯುವುದು, ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಮನೆಯವರಿಗೆ ಕಷ್ಟ ಆಗ್ತದೆ. ಅಂಥವ್ರು ಮೆಷಿನ್ ಇಟ್ಕೊಂಡ್ರೆ ಒಂದು 10% ವೇಸ್ಟ್ ಆಗಿ ಹೋಗ್ಬೋದು, ಅಲ್ಲಿ ಮೆಷಿನಲ್ಲಿ ವೇಸ್ಟ್ ಆಗಿ ಹೋಗ್ತದೆ. ಹೋದ್ರೂ ಅವನು ಯಾವುದಷ್ಟು ಹೆಡ್ ಹಾಕಿರೋದಿಲ್ಲ, ಅವನಿಗೆ ಯಾವಾಗ ಬೇಕೋ ಅವಾಗ ಸುಲಿಬೋದು, ಮಾರ್ಬೋದು. ಅವನೊಬ್ಬನೇ ಸಾಕಾಗ್ತದ? ಅದಕ್ಕೆ ಇಬ್ಬರು ಇದ್ರೆ ಸಾಕಾಗ್ತದೆ, ಒಬ್ಬ ಸುಲಿಯೋ, ಒಬ್ಬ ಆಪರೇಟರ್, ಒಬ್ಬ ಅದರ ಹತ್ರ ಕ್ಲೀನ್ ಮಾಡಲಿಕ್ಕೆ, ಇಬ್ಬರು ಇದ್ರೆ ಸಾಕಾಗ್ತದೆ. ಈಗ ಅದರಿಂದ ಎಲ್ಲ ರೀತಿಯ ಅಡಿಕೆಯನ್ನು ಬೇರೆ ಬೇರೆ ಮಾಡಲಿಕ್ಕೆ, ಅಂದರೆ ಪಟೋರ ಇದೆಲ್ಲ ಬಿಡಿಸ್ಲಿಕ್ಕೆ

ಉಪಕರಣಗಳ ಬಳಕೆ, ಜೊತೆಗೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ಮತ್ತು ಯಾವ ರೀತಿಯಲ್ಲಿ ನಮ್ಮ ಮೆಸ್ಕಾಂ ಅಥವಾ ಈ ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಯಾವುದಿದೆ ಅದರ ಜೊತೆಗೆ ಸಂವಹನವನ್ನು ನಡೆಸಬೇಕು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಇನ್ನೆಂತಾದ್ರೂ ಹೇಳಲಿದ್ದ? ಇದುವರೆಗೆ ವಿದ್ಯುತ್ ಉಪಕರಣಗಳ ಬಳಕೆ ಮತ್ತು ಮುನ್ನೆಚ್ಚರಿಕೆ ಈ ಕುರಿತು ಗುಂಡಿ ಮಜಲು ಶಿವಶಂಕರ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಜನಪದ ಸಂಗೀತ ಯಲ್ಲವ್ವ ದೇವೇಂದ್ರ ಗೌಡ್ನಳ್ಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ನೋಡೋ ಈಟಲನ ಪೂಜೆ ಮಾಡ್ಯಾರೇನ ಚಂದ, ನೋಡೋ ಈಟಲನ ಪೂಜೆ ಮಾಡ್ಯಾರೇನ ಚಂದ, ನೋಡೋ ಈಟಲನ ಪೂಜೆ ಮಾಡ್ಯಾರೇನ ಚಂದ ಮಾಡ್ಯಾರ ಏನ ಚಂದ, ನೀರ ಮೀಸಲ ತಂದ ಮಾಡ್ಯಾರ ಏನ ಚಂದ, ನೀರ ಮೀಸಲ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಎನ್ನಿ ಬತ್ತಿಯ ತಂದ ಮಾಡ್ಯಾರ ಏನ ಚಂದ, ಎನ್ನಿ ಬತ್ತಿಯ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಹೂವ ಪತರಿ ತಂದ ಮಾಡ್ಯಾರ ಏನ ಚಂದ, ಹೂವ ಪತರಿ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಕೆಂಪ ಸೆಲೆವ ತಂದ ಮಾಡ್ಯಾರ ಏನ ಚಂದ, ಕೆಂಪ ಸೆಲೆವ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಕೊರಗಡವಿ ನಡಿಯ ತಂದ ಮಾಡ್ಯಾರ ಏನ ಚಂದ, ಕೊರಗಡವಿ ನಡಿಯ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಕಾಯಿ ಕಪರ ತಂದ ಮಾಡ್ಯಾರ ಏನ ಚಂದ, ಕಾಯಿ ಕಪರ ತಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ ಮಾಡ್ಯಾರ ಏನ ಚಂದ, ಶಿವಪುರ ಹಿರಿಯರ ಬಂದ ಮಾಡ್ಯಾರ ಏನ ಚಂದ, ಶಿವಪುರ ಹಿರಿಯರ ಬಂದ ನೋಡೋ ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ, ಈಟಲ್ಲನ ಪೂಜೆ ಮಾಡ್ಯಾರಿನ ಚಂದ. ಚಂದ ಇಟ್ಟಲನ ಪೂಜೆ ಮಾಡ್ಯಾರೇನ ಚಂದ ಕೋಲ